ಇದನ್ನ ಬಿಟ್ಟು ಇನ್ನು ತುಂಬಾ ಇದೆ. ಅದಂದ್ರೆ ಹಸಿರು ನೀಲಿ ಪಾಚಿ, ಆಮೇಲೆ ರಂಜಕ ಕರಗಿಸುವ PSM, PSB ಇದೆಲ್ಲ ಇದೆ. ಈಗ ಜೈವಿಕ ಉತ್ಪನ್ನಗಳು ಅಂದ್ರೆ ಯಾವ್ಯಾವು, ಮತ್ತು ಯಾವ್ಯಾವ ಒಂದು ಜೈವಿಕ ಉತ್ಪನ್ನದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಸಾರಜನಕ ಇರುತ್ತೆ ಅಂತ ಹೇಳ್ತೀರಾ? ಮೊದಲನೇದಾಗಿ ಫಾಸ್ಫೋಮಿಕ್ ಅಂದ್ರೆ PSP, ಇದು ರಂಜಕ ಕರಗಿಸುವ PSM ಆರ್ PSB ಅಂತ ಕರೀತಾರೆ. ಇದನ್ನ ರಂಜಕ ಕರಗಿಸುವ ಅಣುಜೀವಿಗಳು ಉತ್ಕೃಷ್ಟ ದರ್ಜೆಯ ಆಧುನಿಕತೆ ತಾಂತ್ರಿಕತೆ ಮೀಡಿಯಾದಲ್ಲಿ ತಯಾರಿಸಿದ್ದು. ಖಚಿತ ಸಂಖ್ಯೆಯಲ್ಲಿ ಬ್ಯಾಕ್ಟೀರಿಯಾ ಬೆಳವಣಿಗೆ ಹೊಂದಿ ಸೂಕ್ತ ರಂಜಕವನ್ನು ಕರಗಿಸಿ ಬೆಳವಣಿಗೆಗೆ ಲಭ್ಯವಾಗುವಂತೆ ಮಾಡುತ್ತದೆ. ಮತ್ತೆ ಇದ್ರ ಪ್ರಮಾಣ ಎಷ್ಟಂದ್ರೆ 2 liter per hectare ಹಾಕ್ಬೇಕು. ಇದು ಪುಡಿಯಲ್ಲಿ ಸಿಗೋದಾದ್ರೆ 4 kg per hectare ಹಾಕ್ಬೇಕು. ಇನ್ನೊಂದು ಹೇಳೋದಾದ್ರೆ ಅಜೋಮಿಕ್ ಅಜೋಟೋಮ್ ಬ್ಯಾಕ್ಟೀರಿಯಾ ಇರುತ್ತೆ ಇದ್ರೊಳಗೆ, ಇದು ಪ್ರಾಡಕ್ಟ್ ಸಾರಜನಕ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಇದು. ಹಂಗಂದ್ರೆ ಸಾರಜನಕ ಅತಿಯಾಗಿ ಗಿಡಗಳಿಗೆ ದೊರಕುವ ಒಂದು ಉತ್ಪನ್ನ. 1 liter ಅಜೋಮಿಕ್ ಕನಿಷ್ಠ 24-26 kg ಸಾರಜನಕವನ್ನು 1 acre ಸ್ವೀಕರಿಸಬಹುದು. ಪ್ರಮಾಣ 1 per liter ದೀರ್ಘಾವಧಿ ಬೆಳೆಗಳಿಗೆ ಇದು ಕೊಡುತ್ತೆ. ಮತ್ತೆ ಪ್ರಮಾಣ 2.5 liter per hectare. ಮತ್ತೆ ಅಜೋಸ್ಪಿರಿಲಿಯಂ ಇದೊಂದು ಬ್ಯಾಕ್ಟೀರಿಯಾ, ಸ್ಪೈರೋಮಿಕ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಸಾರಜನಕವನ್ನು ಸ್ಥಿರೀಕರಿಸಿ ಸಸ್ಯಗಳಿಗೆ ಅವಶ್ಯಕತೆಯಿರುವ ಅಮೋನೋ ಆಮ್ಲ, ಬ್ರೆಮಿಲಿನ್ ಹಾಗೂ ನೂರುಗಳಂತಹ ಪ್ರಚೋದಕಗಳನ್ನು ಬಿಡುಗಡೆ ಮಾಡಿ ಬೆಳೆಗಳನ್ನು ಸರ್ವತೋಮುಖ ಬೆಳವಣಿಗೆ ಮಾಡುತ್ತದೆ. ಇನ್ನೊಂದು ಪ್ರಾಡಕ್ಟ್ ಹೇಳ್ಬೇಕಂದ್ರೆ ಟ್ರೈಕೋಮಿಕ್ ಅಂತ, ಇದೊಂದು ದ್ರವ ರೂಪದ ಉತ್ಕೃಷ್ಟ ದರ್ಜೆಯ ಶಿಲೀಂಧ್ರನಾಶಕ ಟ್ರೈಕೋಡರ್ಮ ವಿರಿಡೆ ಎಂಬ ಜೈವಿಕ ಅಣುಜೀವಿಯು ಬೆಳೆಗಳ ಬೇರುಗಳಲ್ಲಿರುವ ಶಿಲೀಂಧ್ರದ ಮೇಲೆ ಬೆಳೆದು ಆ ಶಿಲೀಂಧ್ರವನ್ನು ಸಂಪೂರ್ಣವಾಗಿ ನಾಶ ಮಾಡುವುದರೊಂದಿಗೆ ವಂಶವಾಹಿ ಶಿಲೀಂಧ್ರ ರೋಗವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಇದೊಂದು ಬಹಳ ಉಪಯೋಗವಾದ ಒಂದು ಪ್ರಾಡಕ್ಟ್. ಇದು ಪ್ರಮಾಣ ಎಷ್ಟಾಕ್ಬೇಕು ಅಂದ್ರೆ 2 mg 1 liter ನೀರಿಗೆ ಹಾಕ್ಬೇಕು. ಮತ್ತೆ ಮೆಟಾಮಿಕ್ ಅಂತ, ದ್ರವ ರೂಪದ ಮೆಟಾಮಿಕ್ ದ್ರವಣವು ದೊಣ್ಣೆ ಹುಳುಗಳ ಹತೋಟಿಗೆ ಒಂದು ಉತ್ಕೃಷ್ಟ ಉತ್ಪನ್ನ. ಇದರಲ್ಲಿರುವ ಜೀವಾಣುಗಳು ನೇರವಾಗಿ ದೊಣ್ಣೆ ಹುಳುವ ಮೊಟ್ಟೆ ಲಾರ್ವಾ ಮೇಲೆ ಬೆಳೆದು ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಈ ನಡುವೆ ಜನಕ್ಕೆ ಇದೇ ಬೇಕಾಗಿರೋದು, ಬಯೋ ಪೆಸ್ಟಿಸೈಡ್ಸ್ ಅಂತ ಬರ್ತಿದೆ ಇವಾಗ. ಮತ್ತೆ ಸಾವಯವ ಗೊಬ್ಬರ ಮತ್ತೆ ಎಲ್ಲ ಅತಿಯಾಗಬೇಕು. ಮತ್ತೆ ಇನ್ನೊಂದು ಬಯೋಜಿಂಕ್ ಅಂತ, ಥಯೋಬೆಸಿಲಸ್ ಎಂಬ ಅಣುಜೀವಿಯು ಇರುತ್ತೆ ಇದರೊಳಗೆ. ಮಣ್ಣಿನಲ್ಲಿ ಸೇರಿಕೊಂಡು ಸಾಕಷ್ಟು ಪ್ರಮಾಣದ ಸಾವಯವ ಆಮ್ಲಗಳನ್ನು ಉತ್ಪಾದಿಸುವುದರಿಂದ ಮಣ್ಣಿನಲ್ಲೇ ಕರಗದೆ ಶೇಖರವಾಗಿರುವ ಸತ್ತುವನ್ನು ಬಿಡುಗಡೆಗೊಳಿಸುವುದರ ಜೊತೆಗೆ ಇನ್ನುಳಿದ ಸಸ್ಯ ಪೋಷಕಾಂಶಗಳ ಬಿಡುಗಡೆ ಸಹಕರಿಸುತ್ತದೆ. ಇದು ಬಯೋ ಪ್ರಾಡಕ್ಟ್ಸ್ ಅಂದ್ರೆ ಜೈವಿಕ ಉತ್ಪನ್ನಗಳು. ಈಗ ತಾವು ಹೇಳಿದ್ರೆ ಒಂದು ಬಯೋ ಪ್ರಾಡಕ್ಟ್ಸ್ ಅಂತೇಳಿ ಅಂದ್ರೆ ಜೈವಿಕ ಉತ್ಪನ್ನಗಳು, ನಾವು ಅಂದ್ರೆ ಜೈವಿಕ ಗೊಬ್ಬರಗಳು ಇರಬಹುದು ಅಥವಾ ಜೈವಿಕ ಔಷಧಗಳು ಇರಬಹುದು, ಇವನ್ನ ನಮ್ಮ ರೈತರು ಕೆಲವರು ತಾವೇ ತಯಾರು ಮಾಡ್ಕೊಂತಾರೆ, ಎಲ್ಲ ಸಾವಯವ ಇದರಿಂದ ಮಾಡ್ತಿರ್ತಾರೆ. ಈ ಒಂದು ಜೈವಿಕ ಉತ್ಪನ್ನಗಳನ್ನ ತಯಾರು ಮಾಡಿಕೊಂಡಾಗ ಯಾವ್ಯಾವ ಒಂದು ಉತ್ಪನ್ನದಲ್ಲಿ ಎಷ್ಟೆಷ್ಟು ಒಂದು ಏನು ಕ್ವಾಂಟಿಟಿ ಅಂತ ನಾವು ಹೇಳಿದ್ವಿ, ಎಷ್ಟು ಕ್ವಾಂಟಿಟಿ ನಮಗೆ ಸಿಗುತ್ತ ಅಂತ ಹೇಳ್ತೀರಾ? ಮೊದಲನೇದಾಗಿ ಅಜೋಲಾ. ಅಜೋಲಾ ಅಂದ್ರೆ ಒಂದು ನೀರಿನ ಮೇಲೆ ತೇಲಾಡುವ ಒಂದು ಸಸ್ಯ, ಅದೆಲ್ಲರೂ ನೋಡಿರ್ತೀರ ಲೋಕಲಾಗೆ ಎಲ್ಲ. ಇದು ಏನ್ ಮಾಡುತ್ತೆ ಅಂದ್ರೆ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರ್ಕೊಂಡು ನಮ್ಮ ಸಸ್ಯಗಳಿಗೆ ಕೊಡುತ್ತೆ. ಅದು ಅತಿ ಹೆಚ್ಚಾಗಿ ಇದು ಬೆಳವಣಿಗೆಗೆ ಹೆಂಗಿರ್ಬೇಕು ಅಂದ್ರೆ 27-30 degrees 27-32 degrees ಇರಬೇಕು. ಮತ್ತೆ 5-6.5 ಮಣ್ಣಿನ ರಸಸಾರ ಇರಬೇಕು. ಇದರಿಂದ ಅದು ಸುಲಭವಾಗಿ ಬೆಳೆಯುತ್ತೆ. ಮತ್ತೆ ಉಷ್ಣಾಂಶ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಬಯಸುತ್ತದೆ. ಜೊತೆಗೆ ಇದು ಬೆಳವಣಿಗೆಗೆ ಒಂದು ಒಳ್ಳೆಯ ಸೂರ್ಯರಶ್ಮಿ ಸಹ ಅತ್ಯಗತ್ಯ. ಮತ್ತು ಫಲವತ್ತಾದ ಮಣ್ಣು ಹಾಗೂ ನೀರು ಹೆಚ್ಚು ಕಾಲ ನಿಲ್ಲದೆ ಹರಿಯುತ್ತಿದ್ದರೆ ಅಜೋಲಾ ಅತಿ ಹುಲ್ಸಾಗಿ ಬೆಳೆಯಬಲ್ಲದು. ಇದು ನಮಗೆ ಎಷ್ಟು ಸಿಗುತ್ತೆ ಅಂದರೆ ಒಂದು ಸತಿ ನಾವು ಮಾಡಿಕೊಂಡ್ರೆ, ಏನು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದು ಸತಿಗೆ 10,000-12,500 kg ನಮಗೆ ದೊರೆಯುತ್ತೆ. ಇನ್ನೊಂದಂದರೆ ರೈಜೋಬಿಯಂ ಎಲ್ಲ ಕಡೆ ನಾವು ನೋಡಿರ್ತೀವಿ, ಅದರ ಫರ್ಟಿಲೈಸರ್ಸ್ ಎಲ್ಲ ಬರ್ತಿದೆ. ಇದು ದ್ವಿದಳ ಧಾನ್ಯಗಳಿಗೆ ಬೆಳೆಗಳಿಗೆ ಬೇರು ಮತ್ತು ಕಾಂಡಗಳಲ್ಲಿ ಗಂಟುಗಳನ್ನು ಉಂಟು ಮಾಡಬಲ್ಲ ಏಕಾಣುಜೀವಿ. ದ್ವಿದಳ ಧಾನ್ಯ ಬೀಜಗಳನ್ನು ಸೂಕ್ತವಾದ ರೈಜೋಬಿಯಂ ಜೀವಾಣುಗಳಿಂದ ಉಪಚರಿಸಿದಾಗ ಅವು ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ನೇರವಾಗಿ ಸಸ್ಯಗಳಿಗೆ ಒದಗಿಸಿಕೊಡುತ್ತದೆ. ಇದನ್ನ ಹೆಂಗೆ ಬಳಸಬೇಕು ಅಂದ್ರೆ ರೈಸೋಬಿಯಂ ಗೊಬ್ಬರವನ್ನು ದ್ವಿದಳ ಧಾನ್ಯ ಬೀಜಗಳಿಗೆ ಬಿತ್ತುವ ಮುಂಚೆನೆ ಅದಕ್ಕೆ ಹಚ್ಚಬೇಕು, ಬೀಜಕ್ಕೆ ಹಚ್ಚಬೇಕು. ಇದು ಪ್ರತಿ ಪೊಟ್ಟಣದಲ್ಲಿ 200 ಚದುರ ಮೀಟರ್ಗೆ ಅಥವಾ 4000 ಚದುರ ಮೀಟರ್ಗೆ ಬಳಸುವ ಬಿತ್ತನೆ ಬೀಜ ಸಂಸ್ಕರಿಸಲು ಸಾಕಾಗುವಷ್ಟು ಅಂದರೆ 75 ಅಥವಾ 150 ಗ್ರಾಂ ರೈಸೋಬಿಯಂ ಜೀವಾಣು ಇರುತ್ತದೆ, ಇಷ್ಟು ಬರುತ್ತೆ. ಬೀಜದ ಗಾತ್ರದ ಆಧಾರ ಮೇಲೆ ಇದಕ್ಕಿಂತ ಹೆಚ್ಚು ಗೊಬ್ಬರವನ್ನು ಬಳಸಬಹುದು, ಈ ಥರ ಬಳಸ್ಬೋದು ನಾವು. ಮತ್ತು ಅಂಟು ದ್ರಾವಣ ತಯಾರಿಸಲು 1/4 ಲೀಟರ್ ನೀರು 25 ಗ್ರಾಂ ಬೆಲ್ಲ ಅಥವಾ ಸಕ್ಕರೆ ಕರಗಿಸಿ 15 ನಿಮಿಷ ಕಾಲ ಕುದಿಸಬೇಕು. ಆಮೇಲೆ ಅವಶ್ಯಕತೆವಿದ್ದಷ್ಟು ಅಂಟು ದ್ರಾವಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು 150 ಗ್ರಾಂ ರೈಸೋಬಿಯಂ ಗೊಬ್ಬರ ಬೆರೆಸಿ ಚೆನ್ನಾಗಿ ಕಲಸಿ 1 ಕೆಜಿ ಬೀಜಕ್ಕೆ ಸುಮಾರು 20-30 ಮಿಲಿಲೀಟರ್ ಅಂಟು ಬೇಕಾಗುತ್ತೆ. ಬಿತ್ತನೆ ಬೀಜಕ್ಕೆ ರೈಸೋಬಿಯಂ ಮಿಶ್ರಣ ದ್ರಾವಣವನ್ನು ನೆರಳಿನಲ್ಲಿ ಒಣಗಿಸಬೇಕು. ಆಮೇಲೆ ಬೀಜ ಒಣಗಿದ ಮೇಲೆ ಬಿತ್ತನೆ ಮಾಡಬೇಕು. ಇದು ರೈಸೋಬಿಯಂನ ಬಳಸುವ ರೀತಿ. ಇನ್ನೊಂದು ಹೇಳೋದಾದರೆ ನೀಲಿ ಹಸಿರು ಪಾಚಿ, ಇದು ಅಷ್ಟೇ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ಬೆಳೆಗಳಿಗೆ ಒದಗಿಸಿಕೊಡುತ್ತದೆ. ನೀರು ನಿಲ್ಲುವ ಗದ್ದೆ ಜಮೀನಿನಲ್ಲಿ ಇದು ಚೆನ್ನಾಗಿ ಬರುತ್ತದೆ, ನ್ಯಾಚುರಲ್ ಆಗೇ ಬರುತ್ತೆ ಅಂತಾರಲ್ಲ, ಇದೊಂದು ಒಂದು ಒಳ್ಳೆ ಉದಾಹರಣೆ, ನಾವು ಆರಾಮಾಗಿ ಮಾಡಬಹುದು. ಈಗ ತಾವು ಹೇಳಿದ್ರೆ ಬಯೋ ಪ್ರಾಡಕ್ಟ್ಸ್ ಅಂದ್ರೆ ಜೈವಿಕ ಉತ್ಪನ್ನಗಳು ಅಂದ್ರೆ ಬಯೋ ಫರ್ಟಿಲೈಸರ್ಸ್ ಇರ್ಬೋದು, ಬಯೋ ಪೆಸ್ಟಿಸೈಡ್ಸ್ ಇರ್ಬೋದು, ಅಂದ್ರೆ ಜೈವಿಕ ಗೊಬ್ಬರಗಳು ಜೈವಿಕ ಔಷಧಗಳು ಅಂತ ನಾವು ಹೇಳ್ಬೋದು. ವಿಜ್ಞಾನಿಗಳು ಸಾಕಷ್ಟು ಜನ ಹೇಳ್ತಿರ್ತಾರೆ ನೀವು ಬಯೋ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಸಮಗ್ರ ಪೋಷಕಾಂಶಗಳನ್ನ ಕೊಡಿ ಬೆಳೆಗಳಿಗೆ ಅಂತೇಳಿ. ಈ ಬಯೋ ಪ್ರಾಡಕ್ಟ್ಸ್ ಅಂದ್ರೆ ಜೈವಿಕ ಉತ್ಪನ್ನಗಳು ಎಲ್ಲಿ ಸಿಗುತ್ತವೆ ನಮ್ಮ ರೈತರಿಗೆ, ಅದು ಯಾವ ರೀತಿ ಸಿಗುತ್ತೆ? ಈಗ ನಾವು ಜೈವಿಕ ಉತ್ಪನ್ನ ಕೊಡಿ ಅಂತ ಹೇಳಿದ್ರೆ ಹೋಗಿ ಕೊಡಲ್ಲ, ಅದಕ್ಕೆ ಏನಾದ್ರು ಒಂದು ನೇಮ್ ಇರ್ಬೇಕು, ಒಂದು ಹೆಸರು ಇರ್ಬೇಕಾಗುತ್ತಲ್ಲ, ಅದನ್ನ ನಮ್ಮ ರೈತರು ಯಾವ ರೀತಿ ಕೇಳಬೇಕು, ಎಲ್ಲಿ ಕೇಳಬೇಕಾಗುತ್ತೆ? ನಾವು ಇದು ಜೈವಿಕ ಗೊಬ್ಬರಗಳು ಅಂದ್ರೆ ನಮಗೆ RSK ಮತ್ತೆ KVK ಅಲ್ಲೆಲ್ಲ ಸಿಗುತ್ತೆ. ಇದು ಯಾವ ತರ ಅದಕ್ಕೆ ಹೆಸರು ಏನಂತ ಹೇಳ್ಬೋದು ಅಂದ್ರೆ, ಮೊದಲನೇದಾಗಿ ಟ್ರೈಕೋಮಿಕ್, ಇದು ದ್ರವ ರೂಪದಲ್ಲಿ ಸಿಗುತ್ತೆ ನಮಗೆ, ಶಿಲೀಂಧ್ರ ನಾಶಕ ಟ್ರೈಕೋಡರ್ಮ. ಮತ್ತೆ ಇನ್ನೊಂದು ಮೆಟಾಮಿಕ್ ಅಂತ ಸಿಗುತ್ತೆ, ಇದು ದ್ರವ ರೂಪದಲ್ಲಿರುತ್ತೆ, ದೊಣ್ಣೆ ಹುಳುಗಳಿಗೆ ಇದನ್ನ ನಾಶ ಮಾಡಕ್ಕೆ ಇದನ್ನ ಬಳಸ್ತಾರೆ. ಇವು ಬಯೋ ಪೆಸ್ಟಿಸೈಡ್ಸ್. ಇವು ಬಯೋ ಜಿಂಕ್ ಅಂತ ಇದೆ, ಥಯೋಬೆಸಿಲಸ್ ಎಂಬ ಅಣು ಜೀವಿಯು ಇದೊಳಗಿರುತ್ತೆ, ಇದನ್ನ ಬಯೋ ಜಿಂಕ್ ಅಂತ ಕೇಳಿದ್ರೆ ಸಿಗುತ್ತೆ. ಇನ್ನೊಂದು ಪ್ರಾಡಕ್ಟ್ಸ್ ಅಂದ್ರೆ ಫಾಸ್ಫೋಮಿಕ್, ಇದರಲ್ಲಿ PSP ಅಂತ ಇರುತ್ತೆ. PSP ಅಂದ್ರೆ ರಂಜಕ ಕರಗಿಸುವ PSM ಅದರ ಎಲ್ಲ ಇರುತ್ತೆ, ಅದು ಈ ತರ ಹೆಸರಲ್ಲಿ ಸಿಗುತ್ತೆ. ಮತ್ತೆ ಅಜೋಟೋಬ್ಯಾಕ್ಟರ್ ನಮಗೆ ಬೇಕು ಅಂದ್ರೆ ಅಜೋಮಿಕ್ ಅಂತ ಕೇಳಿದ್ರೆ ಸಿಗುತ್ತೆ. ಮತ್ತೆ ಅಜೋಸ್ಪಿರಿಲಮ್ಗೆ ಸ್ಪೈರೋಮಿಕ್ ಅಂತ ಕೇಳಿದ್ರೆ ಸಿಗುತ್ತೆ. ತಾವು ಹೇಳಿದ್ರೆ ಜೈವಿಕ ಉತ್ಪನ್ನಗಳು ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ದೊರೆಯಬಹುದು, ಮತ್ತೆ ಅದ್ರ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ರೈತರು ಎಲ್ಲದಕ್ಕೂ ಅವರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರಕ್ಕಾಗಲ್ಲ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಲ್ಲ. ನಮ್ಮ ರೈತರು ಅವರ ಮನಸ್ಥಿತಿ ಹೆಂಗಂದ್ರೆ ಎಲ್ಲಾದ್ರೂ ಅಂಗಡಿಗೆ ಸಿಕ್ಬಿಟ್ರೆ ಬಹಳ ಸುಲಭವಾಗಿ ನಾವು ತಂದ ಬಳಕೆ ಮಾಡಬಹುದು ಅಂತ ಒಂದು ಮನಸ್ಥಿತಿ ಇರುತ್ತೆ. ಆ ರೀತಿ ಹೊರಗಡೆ ಎಲ್ಲಾದ್ರೂ ಸಿಗುತ್ತೆ ಹೇಗೆ? PSP ಆದ್ರೆ ಅಂದ್ರೆ ರಂಜಕ ಕರಗಿಸುವ ಜೀವಾಣು ಗೊಬ್ಬರ ಅಂದ್ರೆ ಎಲ್ಲಾ ಕಡೆನೂ ಸಿಗುತ್ತೆ. ಇವಾಗ ಗೊಬ್ಬರ ಅಂಗಡಿಗಳೆಲ್ಲ ನೋಡ್ತಿರಲ್ಲ, ಅಲ್ಲೆಲ್ಲಾ ಕಡೆ ಸಿಗುತ್ತೆ, ಅದಕ್ಕೆ ಏನ್ ಪ್ರಾಬ್ಲಮ್ ಆಗಲ್ಲ. ಅಜೋಲಾ ಮಾತ್ರ ನಾವೇ ಬೆಳ್ಕೋಬೇಕು, ಅಜೋಲಾ ಎಲ್ಲ ಸಿಗಲ್ಲ. ಇವಾಗ ಪಾಚಿ, ನೀಲಿ ಹಸಿರು ಪಾಚಿ, ಅದು ಸಿಗುತ್ತೆ ನಿಮಗೆ ಗೊಬ್ಬರದ ಅಂಗಡಿಯಲ್ಲೆಲ್ಲ ಸಿಗುತ್ತೆ. KVK RSK ಅಲ್ಲೂ ಮಾಡ್ತಾರೆ, ಅದು ಅವ್ರದ್ದು ನೇಮಕಾತಿ ಮಾಡ್ಕೊಂಡು ಮಾಡ್ತಾರೆ ಅದೆಲ್ಲ. ಇನ್ನು ನಿಮ್ ಬಯೋಸೆಂಟರ್ಸ್, ಶಿವಮೊಗ್ಗದಲ್ಲಿ ಒಂದು ಬಯೋಸೆಂಟರ್ ಇದೆ, ಬಾಗಲಕೋಟೆಯಲ್ಲಿ ಒಂದು ಬಯೋಸೆಂಟರ್ ಇದೆ, ಬಯೋಸೆಂಟರ್ಸ್ ಅಲ್ಲೆಲ್ಲ ಸಿಗುತ್ತೆ. ಇವಾಗ ತುಮಕೂರಲ್ಲೂ ಭಾರಿ ಪ್ರಮಾಣದಲ್ಲಿ ಏನು ಉತ್ಪಾದನೆ ಮಾಡ್ತಿದ್ದಾರೆ, ಅಲ್ಲೂ ಸಿಗುತ್ತೆ. ಎಲ್ಲಾ ಕಡೆ ಇದು ಅತಿ ಸುಲಭವಾಗಿ ಸಿಗುವಂತ ಗೊಬ್ಬರಗಳು. ರೈತರು ತಂದು ಬಿಡ್ತಾರೆ ಅಂದ್ರೆ ನೀವು ಹೇಳಿದ್ರೆ ಹೊರಗಡೆ ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತೆ, ಮತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಮಾಡಿದ್ರೆ ಅವರು ನಿಮಗೆ ಈ ಒಂದು ನಿಮಗೆ ಬೇಕಾದಂತಹ ಜೈವಿಕ ಉತ್ಪನ್ನಗಳನ್ನ ಕೊಡ್ತಾರೆ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ನಿಮಗೆ ಸಿಗುತ್ತೆ ಅಂತೇಳಿ. ಅವುಗಳು ತಂದಿಂದ ನಮ್ಮ ಒಂದು ಬೆಳೆಗಳಲ್ಲಿ ಅವನು ಹೇಗೆ ಬಳಕೆ ಮಾಡಬೇಕು? ಅಜೋಲಾ ನಾವು ಡೈರೆಕ್ಟ್ ಆಗಿ ಹಾಕ್ಬೋದು. ಇದು ಹೆಂಗ್ ಹಾಕೋದು ಅಂದ್ರೆ ಗದ್ದೆಯಲ್ಲಿ ಹೆಂಗ್ ಬಳಸೋದು ಅಂದ್ರೆ, ನಾಟಿ ಮಾಡಲು ಸುಮಾರು 120 ದಿನಗಳ ಮೊದಲೇನೆ ಹೆಕ್ಟೇರ್ಗೆ 60-70 kg ಸೂಪರ್ ಫಾಸ್ಫೇಟ್, ಮತ್ತೆ 50 kg ಬೂದಿ, ಮತ್ತೆ 10 kg ಪೊಟ್ಯಾಸಿಯಂ ಸಲ್ಫೇಟ್, 250 ಗ್ರಾಂ ಸೋಡಿಯಂ ಮಾಲಿಬ್ಡೆಟ್, ಮತ್ತು 2.5 kg ಪೋರೋಡಾನ್ ಮಣ್ಣಿನಲ್ಲಿ ಸೇರಿಸಬೇಕು. ಆಮೇಲೆ 5-7 ಒಂದು ಸೆಂಟಿಮೀಟರ್ ನೀರು ನಿಲ್ಲಿಸಬೇಕು ಫಸ್ಟ್. ಇಷ್ಟೆಲ್ಲ ಹಾಕಿ ನೀರು ನಿಲ್ಲಿಸಬೇಕು. ಇದಕ್ಕೆ ಬದಲಾಗಿ ಹೆಕ್ಟೇರ್ಗೆ 5,000 ರಿಂದ 6,250 ಕಿಲೋಗ್ರಾಂ ದನದ ಸಗಣಿ FIM ಅಂತೀವಲ್ಲ ಅದನ್ನು ಮತ್ತೆ 2.5 kg ಫೋರೋಡಾನ್ ಕೀಟನಾಶಕವನ್ನು ಉಪಯೋಗಿಸಬಹುದು ಅದ್ರ ಬದಲು. ಅನಂತರ ಈ ಪ್ರದೇಶಕ್ಕೆ ಸಸಿ ಮಡಿಯಲ್ಲಿ ಬೆಳೆಸಿದ 750 kg ಅಜೋಲಾ ಹರಡಿ ಸುಮಾರು 20 ದಿನಗಳಲ್ಲಿ ಇದು 10,000 ರಿಂದ 12,500 kg ನಮಗೆ ಸಿಗುತ್ತೆ. ಹಿಂಗೆ ನಾವು ತಗೋಬಹುದು. ಇದನ್ನ ಹೆಂಗೆ ಗಿಡಕ್ಕೆ ಹಾಕ್ಬೇಕು ಅಂದ್ರೆ ಡೈರೆಕ್ಟ್ ಮಣ್ಣಲ್ಲಿ ಬೆರೆಸ್ಬಿಟ್ಟು ಹಾಕೋದಷ್ಟೇ. ಇನ್ನು ರಂಜಕ ಕರಗಿಸುವ ಜೀವಾಣು ಗೊಬ್ಬರ ಅಂದ್ರೆ PSM ರೀತಿಯಲ್ಲಿ ನಮಗೆ ಸಿಗುತ್ತೆ. PSM ಅಂದ್ರೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಮೈಕ್ರೋರೈಸಾ ಮತ್ತೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ ಇದಕ್ಕೆ. ಕೆಲವೊಂದು ಏಕಾಣು ಹಾಗೂ ಶಿಲೀಂಧ್ರ ವರ್ಗಗಳಿಗೆ ಸೇರಿದ ಸೂಕ್ಷ್ಮಾಣುಗಳು ಸಾವಯವ ಪದಾರ್ಥಗಳ ಮೇಲೆ ಬೆಳೆದು ಗ್ಲೈಕೋನಿಕ್ ಸಿಟ್ರಿಕ್ ಅಸಿಟಿಕ್ ಇತ್ಯಾದಿ ಸಾವಯವ ಆಮ್ಲಗಳನ್ನು ಉತ್ಪಾದಿಸುತ್ತದೆ. ಈ ಸಾವಯವ ಆಮ್ಲಗಳ ಕ್ರಿಯೆಯಿಂದ ಮಣ್ಣಿನಲ್ಲಿ ಸ್ಥಿರೀಕರಿಸಲ್ಪಟ್ಟ ಹಾಗೂ ಶಿಲಾರಂಜಕದಲ್ಲಿರುವ ಅಲಭ್ಯ ರಂಜಕವು ಕರಗಿ ಬೆಳೆಗಳಿಗೆ ರಂಜಕ ಕರಗಿಸುವ ಜೀವಾಣು ಗೊಬ್ಬರ ಬಳಕೆಯಿಂದ ರಾಸಾಯನಿಕ ರಂಜಕ ಗೊಬ್ಬರಗಳು ಖರ್ಚಿನಲ್ಲಿ ಉಳಿತಾಯವಾಗುವುದರ ಹೊರತಾಗಿ ಬೆಳೆಗಳು ಮಣ್ಣಿನಿಂದ ಹೆಚ್ಚಿನ ರಂಜಕ ಪಡೆಯಲು ಹಾಗೂ ಇಳುವರಿ ಹೆಚ್ಚಲು ಸಹಾಯವಾಗುತ್ತದೆ. ಇದನ್ನ ಹೆಂಗ್ ಉಪಯೋಗಿಸಬೇಕು ಅಂದ್ರೆ PSP ಅಥವಾ PSM ಇದನ್ನ ತೃಣ ಧಾನ್ಯ ಬೆಳೆಗಳನ್ನು ಬಿತ್ತನೆ ಮಾಡುವ ಮೊದಲು ಅಜೋಟೋಬ್ಯಾಕ್ಟರ್ ಅಥವಾ ಅಜೋಸ್ಪಿರಿಲಂ ಜೀವಾಣು ಗೊಬ್ಬರ ಜೊತೆಗೆ PSM ಗೊಬ್ಬರ 200 gram ಪ್ರತಿ 10 kg ಬೀಜಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಬೇಕು. ಇನ್ನೊಂದು ಹೇಳದಾರೆ ಇದೇನೆ, ರಂಜಕ ಕರಗಿಸುವ ಜೀವಾಣು ಗೊಬ್ಬರವನ್ನು ನೇರವಾಗಿ ಮಣ್ಣಿಗೆ ಹಾಕುವಾಗ ಶಿಫಾರಸು ಮಾಡಿದ PSM ಗೊಬ್ಬರವನ್ನು ಕಾಂಪೋಸ್ಟ್ ಗೊಬ್ಬರ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ಅಥವಾ ಬಿತ್ತನೆ ಸಾಲಿನಲ್ಲಿ ಹಾಕಬೇಕು. ಇದನ್ನ ಡೈರೆಕ್ಟ್ ಆಗಿ ಮಣ್ಣಿಗೂ ಹಾಕ್ಬೋದು, ಮಿಶ್ರಣ ಮಾಡಾದ್ರೂ ಹಾಕ್ಬೋದು, ಮತ್ತೆ ಸ್ಪ್ರೇನು ಮಾಡಬಹುದು, ಎಲ್ಲಾ ತರನು ಮಾಡಬಹುದು. ಇದು ಬಹಳ ಸುಲಭವಾಗಿ ನಾವು ಗಿಡಕ್ಕೆ ತಲುಪಿಸಬಹುದು. ಒಳ್ಳೇದು ಪೂಜಾ ಅವರೇ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರೆ. ಅಂದ್ರೆ ನೀವು ಈ ಜೈವಿಕ ಉತ್ಪನ್ನಗಳು ಯಾವ್ಯಾವು, ಅವು ಬೆಳೆಗಳಿಗೆ ಯಾವ ರೀತಿ ಸಹಕಾರಿ, ಅವುಗಳನ್ನು ಹೇಗೆ ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೈವಿಕ ಉತ್ಪನ್ನಗಳ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಯೋಜನಾ ಸಹಾಯಕರಾದ ಎಸ್ ಪೂಜಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇನ್ನು ಮುಂದೆ ಒಂದು ಜನಪದ ಗೀತೆ ಕೆ ಯುವರಾಜ್ ಅವರ ಧ್ವನಿಯಲ್ಲಿದೆ. ಬಿದಿರಮ್ಮ ತಾಯಿ ಕೇಳಿ ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ, ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ. Thank you.

ಇವತ್ತು ಹೈನುಗಾರಿಕೆಯಲ್ಲಿ ಲಾಭ ತಗೊಳ್ಬೇಕಂತಂದ್ರೆ ಖರ್ಚು ಕಡಿಮೆ ಮಾಡಿಕೊಳ್ಬೇಕು. ಉದಾಹರಣೆಗೆ ಇವತ್ತು ನಮ್ಮ ದೇಶದಲ್ಲಿ ಸಮಸ್ಯೆ ಏನಿದೆ ಅಂತಂದ್ರೆ, ಸಾಕಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೆ, ಆದರೆ ಹಾಲಿನ ಮಾರುಕಟ್ಟೆ ಆಗಲಿಲ್ಲ. ಯಾಕೆಂದರೆ ಇದಕ್ಕೆ ಗುಣಮಟ್ಟನೂ ಕಾರಣ ಇದೆ ಮತ್ತು ನಮ್ಮ ಉತ್ಪಾದನಾ ವೆಚ್ಚ ತುಂಬ ಜಾಸ್ತಿ ಆಗಿದೆ. ಇವತ್ತು ಪ್ರತಿಯೊಬ್ಬರು ರೈತರ ಉತ್ಪಾದನಾ ವೆಚ್ಚ ನೀವು ಲೆಕ್ಕ ಹಾಕೊಂಡ್ರೆ 25-27 ರೂಪಾಯಿ ಒಂದು ಲೀಟರ್ ಹಾಲು ಉತ್ಪಾದನೆಗೆ ತಗಲ್ತಾ ಇದೆ. ಆದರೆ ವೈಜ್ಞಾನಿಕವಾಗಿ ರೈತರು ಹೈನುಗಾರಿಕೆ ಮಾಡಿದರೆ 12-13 ರೂಪಾಯಿಗಳಿಗೆ ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರು ಹೇಗೆ ತಮ್ಮ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬೇಕು ಅನ್ನೋದ ಕಡೆಗೆ ಗಮನ ಹರಿಸಬೇಕು. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ತಂತ್ರಜ್ಞಾನ ಏನಪ್ಪ ಅಂದರೆ ಸಮತೋಲನ ಹಸಿರು ಮೇವುಗಳ ಬಳಕೆ, ಮನೆಯಲ್ಲೇ ತಯಾರು ಮಾಡಿದ ದಾಣಿ ಮಿಶ್ರಣಗಳನ್ನು ಬಳಕೆ, ಹಾಗೆ ಒಣಮೇವು ಪೌಷ್ಟೀಕರಣ ಮಾಡ್ತಕ್ಕಂಥದ್ದು, ಅಜೋಲಾವನ್ನು ಬಳಸ್ತಕ್ಕಂಥದ್ದು, ಜಲಕೃಷಿ ಮೇವು, ಇವೆಲ್ಲವೂ ತಂತ್ರಜ್ಞಾನಗಳೇ. ಅಂದರೆ ಸಮಗ್ರ ಹೈನುಗಾರಿಕೆಯ ಒಂದು ವಿಷಯ ಬಂದಾಗ ಈ ಎಲ್ಲ ತಂತ್ರಜ್ಞಾನಗಳನ್ನು ರೈತರು ಅಳವಡಿಸ್ಕೊಂಡು ಮಾಡಿದ್ದೆ ಆದರೆ ಹೈನುಗಾರಿಕೆ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ, ಇದು ಅತ್ಯಂತ ಲಾಭದಾಯಕವಾದಂಥ ಉದ್ಯಮ. ಸರ್, ಈಗೆಲ್ಲ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮ್ಮ ಕೃಷಿಕರು ಏನಾದರೂ ತರಬೇತಿಗೆ ಬರಬಹುದು ಅಥವಾ ಯಾವುದಾದರೂ ಈ ಒಂದು ಪಶುಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳ್ಕೊಂಡು ಬರಬಹುದು ಅಂದರೆ, ಇಲ್ಲಿ ಬಂದಂಥ ರೈತರಿಗೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಅಂದರೆ ಏನಾದರೂ ಹಸಿಮೇವುಗಳು ಬೆಳ್ಕೊಳಕ್ಕೆ ಏನಾದರೂ ಕೆಲವೊಂದು ಬೀಜಗಳನ್ನ ಕೊಡ್ತಾರೆ, ಆ ರೀತಿ ಏನಾದರೂ ನಿಮ್ಮಲ್ಲಿ ಸೌಲಭ್ಯ ಇದೆಯಾ? ಕೇಳಿ, ಒಳ್ಳೆ ಪ್ರಶ್ನೆ ಕೇಳಿದರೆ, ನಮ್ಮ ಕೇಂದ್ರಕ್ಕೆ ಸಾಕಷ್ಟು ಜನ ರೈತ ಬಾಂಧವರು ಮಾಹಿತಿಗೋಸ್ಕರ ಬರ್ತಾರೆ. ಆ ಬಂದಂಥ ಸಮಯದಲ್ಲಿ ಅವರು ಮಾಹಿತಿಯನ್ನು ತಗೊಂಡ ನಂತರ ಕೆಲವರು ಅವರಿಗೆ ಈ ಮೇವಿನ ಬಿತ್ತನೆ ಆಗಲಿ, ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಖನಿಜ ಮಿಶ್ರಣ, ವಿಟಮಿನ್ ಟಾನಿಕ್, ಮಿನರಲ್ ಮಿಕ್ಸರ್ ಪೌಡರ್, ಇವೆಲ್ಲವನ್ನು ನಮ್ಮ ಕೇಂದ್ರದಲ್ಲಿ ಒಂದು ನಾವೊಂದು ಆಟಿಕ್ ಅಂತ ಒಂದು ಮಾಡಿದ್ವಿ, ಅಗ್ರಿಕಲ್ಚರ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೆಂಟರ್ ಅಂತ. ಆ ಒಂದು ಆಟಿಕ್ ಸೆಂಟರ್ ಮುಖಾಂತರ ನಾವು ರೈತ ಬಾಂಧವರಿಗೆ ಉತ್ತಮವಾದ ಮೇವಿನ ತಳಿಗಳು, ಸುಮಾರು 10-15 ತರಹದ ಮೇವಿನ ತಳಿಗಳನ್ನು, ಆಮೇಲೆ ರಾಸುಗಳಿಗೆ ಬೇಕಾಗಿರ್ತಕ್ಕಂಥ ಖನಿಜ ಮಿಶ್ರಣದ ಪುಡಿಯನ್ನು, ಆಮೇಲೆ ಹಾಲು ಕರಿತಕ್ಕಂಥ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಂ ಟಾನಿಕನ್ನು ನಮ್ಮ ಕೇಂದ್ರದ ಸೆಂಟರ್ನಿಂದ ಒದಗಿಸ್ತಾ ಇದೆ. ಸರ್, ಈಗ ಹೈನುಗಾರಿಕೆಯಲ್ಲಿ ಸಮತೋಲನ ಆಹಾರ ಯಾವ ರೀತಿ ಕೊಡಬೇಕು, ಈ ಒಂದು ಸಮತೋಲನ ಆಹಾರ ಕೊಟ್ಟರೆ ಯಾವ ರೀತಿಯಾದಂಥ ಒಂದು ಹಾಲಿನ ಇಳುವರಿ ಬರುತ್ತೆ, ಇದರಿಂದ ನಮಗೆ ಲಾಭವೂ ಬರುತ್ತೆ ಅಂತ ಹೇಳಿದ್ರಿ. ಅಂದರೆ ಬರೀ ಇವತ್ತು ನಾವು ಸಮತೋಲನ ಆಹಾರ ಕೊಟ್ಟರೆ ಅಷ್ಟೇ ಸಾಲದ ಆಗಲ್ಲ, ಈಗ ಅದಕ್ಕೆ ತಕ್ಕಂತೆ ನಾವು ಸಮತೋಲನವಾಗಿ ಈ ಒಂದು ನೀರನ್ನು ಕೊಡಬೇಕಾಗುತ್ತೆ. ಅಂದರೆ ನೀರು ಅಂತಂದರೆ ಯಾವ ರೀತಿ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಈಗ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ. ಈಗ ಕೆಲವು ಟೈಮೆಲ್ಲ ರೈತರು ಒಂದ್ಸಲ ಅಂದರೆ ಬೆಳಗ್ಗೆ ಕುಡಿಸಿದ್ರೆ ಅಂದರೆ ಮತ್ತೆ ಯಾವಾಗೋ ಕುಡಿಸೋದು, ಈ ಥರ ಮಾಡ್ತಾರೆ. ಅಂದರೆ ಇದು ಈ ಒಂದು ಹೈನುಗಾರಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ತುಂಬ ಒಳ್ಳೆಯ ಪ್ರಶ್ನೆ. ಈಗ ಸಾಧಾರಣವಾಗಿ 500 ರಾಸುಗಳು ಅತಿ ಹೆಚ್ಚಿಗೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಸುಗಳಾಗಿರೋದ್ರಿಂದ ನೀರನ್ನು ಯಾವ ರೀತಿ ಒದಗಿಸ್ಬೇಕು 500 ರಾಸುಗಳಿಗೆ ಅಂತಂದರೆ, ಅದಕ್ಕೆ 2 ವಿಚಾರ ಇದೆ. ಒಂದು, ಹಸುವಿನ ದೇಹದ ತೂಕಕ್ಕೆ ತಕ್ಕನಾಗೆ ಒದಗಿಸ್ಬೇಕು, ಮತ್ತು ಅದರ ಜೊತೆಗೆ ಅದು ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದೆ ಅನ್ನೋ ಒಂದು ವಿಷಯವನ್ನು ಸಹ ನಾವು ಗಮನದಲ್ಲಿಟ್ಕೊಂಡು ನೀರನ್ನು ಒದಗಿಸ್ಬೇಕಾಗುತ್ತೆ. ಮೊದಲನೇದಾಗಿ ಹೇಳೋದಾದರೆ ದೇಹದ ತೂಕಕ್ಕೆ ತಕ್ಕನಾಗೆ ಅಂತಂದರೆ 10% ಆಫ್ ದಿ ಬಾಡಿ ವೈಟ್ ಅಂತ ಹೇಳ್ತೀವಿ ನಾವು. ಅಂದರೆ ದೇಹ ತೂಕ ಎಷ್ಟಿದೆಯೋ ಅದರ 10%, ಉದಾಹರಣೆಗೆ 400 ಕೆಜಿ ಇರತಕ್ಕಂಥ ಹಸುವಿಗೆ ಸುಮಾರು 10% ಅಂದರೆ 40 ಲೀಟರ್ ನೀರನ್ನು ತನ್ನ ದೇಹದ ನಿರ್ವಹಣೆಗೆ ನಾವು ಕೊಡಬೇಕಾಗುತ್ತೆ. ಅದರ ಮೇಲ್ಪಟ್ಟು ನಾವು ಈಗ ಹಾಲು ಉತ್ಪಾದನೆಗೆ ಅಂದರೆ, ಉದಾಹರಣೆಗೆ ನಮ್ಮ ಒಂದು ರಾಸು, ಈ 400 ಕೆಜಿ ಇರತಕ್ಕಂಥ ರಾಸು 10 ಲೀಟರ್ ಹಾಲು ಉತ್ಪತ್ತಿ ಮಾಡ್ತಾ ಇದೆ ಅಂದರೆ, ಪ್ರತಿ ಲೀಟ್ರಿಗೆ 4 ಲೀಟರ್ ನೀರನ್ನು ನಾವು ಕೊಡಬೇಕಾಗತ್ತೆ ಹಾಲಿಗೆ. ಅಲ್ಲಿಗೆ 40+40 ಅಂದರೆ 80 ಲೀಟರ್ ನೀರನ್ನು ನಾವು ಒಂದು ದಿವಸಕ್ಕೆ 500 ರಾಸಿಗೆ ಒದಗಿಸ್ಬೇಕಾಗುತ್ತೆ. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕೆಂತಂದರೆ ಈಗ ತಿಂದಂಥ ಮೇವು ಸರಿಯಾಗಿ ಜೀರ್ಣ ಆಗಬೇಕು, ಜೀರ್ಣ ಆಗಿ ನಂತರ ಅದು ಎಲ್ಲ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಕೆಚಲಿಗೆ ಅದು ತಲುಪಬೇಕು ಅಂತಂದರೆ ನೀರು ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ಈಗ ಗುಣಮಟ್ಟದ ನೀರು ಅಂತಂದರೆ ಯಾವ ರೀತಿಯಾದಂಥ ನೀರನ್ನು ಕೊಡಬೇಕಾಗುತ್ತೆ? ನಿಜವಾಗಲೂ ಅದರಲ್ಲೂ ಅಷ್ಟಕ್ಕಾಗಿ ಶುದ್ಧವಾದ ನೀರನ್ನು ನಾವು ಕುಡಿಸ್ಬೇಕಾಗುತ್ತೆ. ಕೆಲವು ಟೈಮು ಈಗ ನಿಂತ ನೀರು ಎಲ್ಲಾದರೂ ಅದು ಇನ್ಫೆಕ್ಟೆಡ್ ವಾಟರ್ ಕುಡಿದ್ರೆ ಅದಕ್ಕೂ ರೋಗ ರುಜಿನಗಳು ಬರಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ನಾವು ಆದಷ್ಟು ಶುದ್ಧವಾದ ನೀರನ್ನು ರಾಸುಗಳಿಗೆ, ನಾವು ಈಗಾಗಲೇ ಹೇಳಿದಂಗೆ ದೇಹದ ತೂಕದ 10% ಮತ್ತು ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ 4 ಲೀಟರ್ ನೀರಿನಂತೆ ನಾವು ಒದಗಿಸಿದ್ದೆ ಆದರೆ 500 ರಾಸುಗಳು ತುಂಬ ಚೆನ್ನಾಗಿ ಹಾಲಿನ ಉತ್ಪಾದನೆಯನ್ನು ಮಾಡ್ತವೆ ಮತ್ತು ನಿರಂತರವಾಗಿ ಹಾಲು ಉತ್ಪಾದನೆ ಮಾಡ್ತವೆ. ಒಳ್ಳೆಯದು ಸರ್. ಇಲ್ಲೇ ತನಕ ಈ ಒಂದು ಹೈನುಗಾರಿಕೆಯಲ್ಲಿ ಸಮತೋಲನವಾಗಿ ಆಹಾರವನ್ನು ನಮ್ಮ ಕೃಷಿಕರು ಯಾವ ರೀತಿ ಪೂರೈಕೆ ಮಾಡಬೇಕು, ಈ ಒಂದು ಆಹಾರ ಮತ್ತು ನೀರಿನ ಮಹತ್ವ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೆ ಹೈನುಗಾರಿಕೆಯಲ್ಲಿ ರಾಸುಗಳಿಗೆ ಸಮತೋಲನ ಆಹಾರದ ಪೂರೈಕೆ ಈ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ